ಕಾಯಿಲೆ ರಾಸುಗಳನ್ನು ಕಾಡ್ತಕ್ಕಂಥ ಒಂದು ತೀವ್ರ ಸ್ವರೂಪದ ಕಾಯಿಲೆಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು. ಅಂದ್ರೆ ಎಲ್ಲ ಒಂದು ವಯಸ್ಸಿನ ಜಾನುವಾರುಗಳಲ್ಲಿ ಬರ್ತದೆ ಇದು ಬರುತ್ತೆ. ಹೌದು, ಇದು ಯಾಕೆ ಬರುತ್ತೆ ಕಾಯಿಲೆ, ಕಾರಣ ಏನು, ಯಾವ ಒಂದು ರೋಗಾಣುವಿಂದ ಬರ್ತದೆ ಅಂತೀರಾ, ಹೇಗೆ ತಾವು? ಇದೊಂದು ತಮಗೆಲ್ಲ ಗೊತ್ತಿರೋ ಹಾಗೆ ಪಾಕ್ಸ್ ವೈರಸ್ ಅಂತ, ಪಾಕ್ಸ್ ವೈರಸ್ ಫ್ಯಾಮಿಲಿಗೆ ಸಂಬಂಧಪಟ್ಟಂತ ಒಂದು ವೈರಸ್ ಇದು. ಇದು ಡಿ ಎನ್ ಎ ವೈರಸ್ ಅಂತ ನಾವು ಹೇಳ್ತೀವಿ. ಈಗ ನಾವೀಗ ಆಲ್ರೆಡಿ ಕುರಿ ಮೇಕೆಗಳಲ್ಲಿ ಮೈಲಿ ಅಂತ ನೋಡ್ತೀವಿ, ದನ ಎಮ್ಮೆಗಳಲ್ಲೂ ಸಹ ಮೈಲಿ ರೋಗ ಅಥವಾ ಅಮ್ಮ ಅಂತಂದು ಹೇಳಿ ಕರಿತೀವಿ. ಸೊ ಆ ಜಾತಿಗೆ ಸೇರಿದಂತ ಒಂದು ವೈರಸ್ ಇದು. ಸೊ ಹಾಗಾಗಿ ಅದರಲ್ಲಿ ಚಿಕ್ಕ ಗುಳ್ಳೆಗಳಾಗ್ತದೆ, ಇದರಲ್ಲಿ ಮಾತ್ರ ದೊಡ್ಡ ದೊಡ್ಡ ಗುಳ್ಳೆಗಳಾಗೋದ್ರಿಂದ ಇದನ್ನ ಚರ್ಮ ಗಂಟು ರೋಗ ಅಥವಾ ಇನ್ನೂ ದೊಡ್ಡದಾಗಿ ಮುದ್ದೆ ಆಕಾರದಲ್ಲೂ ಸಹ ನಮಗೆ ಗಂಟುಗಳು ಕಾಣುತ್ತೆ, ಮುದ್ದೆ ಆಕಾರದಲ್ಲಿ. ಸೊ ಅದಕ್ಕೆ ಚರ್ಮ ಮುದ್ದೆ ರೋಗ ಅಂತಂದು ಕರೀತಾರೆ. ದೊಡ್ಡ ಗಂಟುಗಳು ಕಾಣುತ್ತೆ ಮುದ್ದೆ ತರ. ಸೊ ಹಾಗಾಗಿ ಇದನ್ನ ಚರ್ಮ ಗಂಟು ಅಥವಾ ಚರ್ಮ ಮುದ್ದೆ ರೋಗ ಅಂತಂದು ಇದನ್ನ ಕರೀತಾರೆ. ಈಗ ತಾವು ಹೇಳಿದಂಗೆ ವೈರಸ್ ದಿಂದ ಬರುತ್ತೆ, ಮತ್ತು ಜೊತೆಗೆ ಎಲ್ಲಾ ಒಂದು ವಯಸ್ಸಿನ ಜಾನುವಾರುಗಳಲ್ಲಿ ಕುರಿ ಮೇಕೆಗಳಲ್ಲಿ ಕಂಡು ಬರುತ್ತಾ ಇದೆ. ಕುರಿ ಮೇಕೆಗಳಲ್ಲಿ ಬರಲ್ಲ, ದನ ಎಮ್ಮೆಗಳಲ್ಲಿ ಮಾತ್ರ, ದನ ಮತ್ತು ಎಮ್ಮೆಗಳಲ್ಲಿ ಮಾತ್ರ ಬರುತ್ತೆ. ಏನು ಇದಕ್ಕೆ ಏನಾದರೂ ಯಾವುದೇ ಒಂದು ಸೀಸನ್ ಏನಾದರೂ ಪ್ರಮುಖ ಕಾರಣ ಅಂತೀರಾ, ಮಳೆಗಾಲ ಚಳಿಗಾಲ ಆ ಥರ ಇದೆಯಾ, ಅಥವಾ ಬೇಸಿಗೆ ಕಾಲದಲ್ಲಿ ಬರುತ್ತಾ, ಎಲ್ಲ ಕಾಲದಲ್ಲಿ ಕಾಯಿಲೆ ಬರ್ತಾ ಇದ್ರೆ ಚರ್ಮಗಂಟು ರೋಗ? ಸಾಮಾನ್ಯವಾಗಿ ಈ ಕಾಯಿಲೆ ಒಂದು ದಿನದಿಂದ ಇನ್ನೊಂದನ್ನು ಕರಡೋದು ಕೀಟಗಳ ಮುಖಾಂತರ, ಸೊಳ್ಳೆ ಇರ್ಬೋದು, ನೊಣ ಇರ್ಬೋದು, ಅಥವಾ ಇನ್ನು ಉಣ್ಣೆಗಳಿರ್ಬೋದು. ಸೊ ಹಾಗಾಗಿ ಇದು ಮಳೆಗಾಲದಲ್ಲಿ ಜಾಸ್ತಿ ಬರ್ತಕ್ಕಂಥ ಕಾಯಿಲೆ ಇದು. ನಾವೇನು ಜುಲೈ ನಂತರ ಡಿಸೆಂಬರ್ ವರೆಗೂ ದನ ಕರುಗಳಲ್ಲಿ ಕಾಡ್ತಕ್ಕಂಥ ಕಾಯಿಲೆ. ಇದರಲ್ಲಿ ಕುರಿ ಮೇಕೆಗಳು ಒಂಥರ ರಿಸರ್ವಯರ್ ವೋಸ್ಟ್ ಅಂತಾರೆ ಅದನ್ನ, ಕುರಿ ಮೇಕೆಗಳು ಆ ತರ, ಮತ್ತು ಕಾಡು ಪ್ರಾಣಿಗಳು ಮತ್ತು ಕುರಿ ಮೇಕೆಗಳು ಇದಕ್ಕೆ ರಿಸರ್ವಯರ್ ವೋಸ್ಟ್ ಅಂತ ಕರೀತಾರೆ. ಅದರಲ್ಲಿ ಬದುಕಿದ್ದು ಅವುಗಳಲ್ಲಿ ಕಾಯಿಲೆ ಉಂಟು ಮಾಡೋದಿಲ್ಲ, ಆದರೆ ದನ ಮತ್ತು ಎಮ್ಮೆಗಳಲ್ಲಿ ಮಾತ್ರ ಇದು ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ವಿಶೇಷವಾಗಿ ಮಿಶ್ರತಳಿ ದನಗಳೇನಿದಾವೆ ಇದಕ್ಕೆ ಬಹಳ ನಲುಗಿ ಹೋಗ್ತವೆ, ಅವುಗಳಲ್ಲಿ ಗರ್ಭಪಾತ ಆಗ್ತಕ್ಕಂಥದ್ದು ಮತ್ತೆ ಅತಿಯಾದ ಜ್ವರ ಬರತಕ್ಕಂಥದ್ದು, ಹಾಲಿನ ಇಳುವರಿ ಸಂಪೂರ್ಣ ಕಡಿಮೆ ಆಗುತ್ತೆ, ಮತ್ತು ಬಂಜೆತನ, ಗರ್ಭಪಾತವಾದ ಮೇಲೆ ತಾತ್ಕಾಲಿಕ ಅಥವಾ ಶಾಶ್ವತ ಬಂಜೆತನ ಉಂಟಾಗಬಹುದು ಇದರಲ್ಲಿ. ಸೊ ಇದು ಬಹಳ ಪ್ರಮುಖವಾದಂತ ಆರ್ಥಿಕವಾಗಿ ರೈತನಿಗೆ ಹೊಡೆತ ಕೊಡ್ತಕ್ಕಂಥ ಕಾಯಿಲೆ. ಅಂದ್ರೆ ಒಂದು ಮನೆಯಲ್ಲಿರ್ತಕ್ಕಂಥ ಒಂದು ಜಾನುವಾರಿಗೆ ಏನಾದರೂ ಇದು ಚರ್ಮ ಗಂಟು ರೋಗ ಕಂಡು ಬಂದಾಗ ಎಲ್ಲಾ ಜಾನುವಾರುಗಳಿಗೂ ಅದು ಸ್ಪ್ರೆಡ್ ಆಗುವ ಸಾಧ್ಯತೆ ಇರುತ್ತೆ, ಬರುವಂತ ಸಂಭವ ಇರುತ್ತೆ, ಎಲ್ಲದಕ್ಕೂ ಬರುತ್ತೂ ಸಹ ಬರುತ್ತೆ, ಎಲ್ಲದಕ್ಕೂ ಬರುತ್ತೆ. ಒಂದು ನೊಣ ಅಥವಾ ಒಂದು ಸೊಳ್ಳೆ ಅಥವಾ ಒಂದು ಉಣ್ಣೆ ರೋಗ ಬಂದಂತ ಜಾನುವಾರಿಗೆ ಕಡದು ಮತ್ತೆ ಚೆನ್ನಾಗಿರ್ತಕ್ಕಂಥ ಆರೋಗ್ಯವಂತ ರಾಸುಗೆ ಕಡದ್ರೆ ಅದಕ್ಕೆ ಬರುತ್ತೆ. ಅಂದ್ರೆ ಈ ಒಂದು ಚರ್ಮ ಗಂಟು ರೋಗ ಬಂದಾಗ ಬರಲಾರ್ದಂತೆ ಈಗೆಲ್ಲೋ ಬಂದಿರತ್ತೆ ಒಂದು ಪ್ರಾಣಿಗೆ, ಅದು ಸ್ಪ್ರೆಡ್ ಆಗಬಾರ್ದು ಅಂತಂದಾಗ ಯಾವ ರೀತಿ ಒಂದು ಎಚ್ಚರಿಕೆಯನ್ನ ಏನು ಕ್ರಮಗಳನ್ನ ರೈತ ಬಾಂಧವ ತಗೋಬೇಕಾಗತ್ತೆ? ಎಲ್ಲೋ ಒಂದೂರಲ್ಲಿ ಎಲ್ಲೋ ಚರ್ಮ ಗಂಟು ರೋಗ ಒಂದು ಎಮ್ಮೆಗೆ ಕಂಡು ಬಂದಿರ್ತದ, ಆಕಳಿಗೆ ಕಂಡು ಬಂದಿರ್ತದ, ಎಲ್ಲಾ ಪ್ರಾಣಿಗಳಿಗೂ ಬರಲಾರ್ದಾಗ ಏನು ಒಂದು ಮುನ್ನೆಚ್ಚರಿಕೆ ತಗೋಬೇಕವ್ರು? ಇದು ಒಂದು ಸಾಂಕ್ರಾಮಿಕ ರೋಗವಾಗಿರೋದ್ರಿಂದ ಇಲ್ಲಿ ನಾವು ಮುಖ್ಯವಾಗಿ ರೋಗಗ್ರಸ್ತ ಪ್ರಾಣಿಗಳ ಒಂದು ಚಲನವಲನಗಳನ್ನು ನಾವು ಕಂಟ್ರೋಲ್ ಮಾಡಬೇಕು, ರಿಸ್ಟ್ರಿಕ್ಷನ್ ಮಾಡಬೇಕು. ಮೂಮೆಂಟ್ ರಿಸ್ಟ್ರಿಕ್ಷನ್ ಬಹಳ ಇಂಪಾರ್ಟೆಂಟ್ ಇದರಲ್ಲಿ. ಸೊ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆ ಪ್ರಾಣಿಗಳನ್ನು ನಮ್ಮ ಓಡಾಟವನ್ನು ನಿಲ್ಲಿಸಬೇಕು ಪ್ರಥಮವಾಗಿ. ಎರಡನೇದಾಗಿ ಕಾಯಿಲೆ ಬಂದಂಥ ಪ್ರಾಣಿಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡಬೇಕು. ಮೂರನೇದಾಗಿ ಲಸಿಕೆ. ಈಗ ಸದ್ಯ ಯುರೋಪಿಯನ್ ಕಂಟ್ರೀಸು, ಕೆಲವು ಆಫ್ರಿಕನ್ ಕಂಟ್ರೀಸಲ್ಲಿ ಇದಕ್ಕೆ ಲಸಿಕೆ ಇದೆ, ಈ ಚರ್ಮ ಗಂಟು ರೋಗಕ್ಕೆ ಲಸಿಕೆ ಇದೆ, ಆದರೆ ಭಾರತದಲ್ಲಿ ಇನ್ನೂವರೆಗೆ ಲಸಿಕೆಯನ್ನು ಕಂಡುಹಿಡಿದಿಲ್ಲ. ಬಟ್ ಭಾರತದಲ್ಲಿ ಇರತಕ್ಕಂಥ ಸದ್ಯದ ಲಿಟ್ರೇಚರ್ ಪ್ರಕಾರ ನೋಡಿದ್ರೆ ಈ ಶೀಪ್ ಪಾಕ್ಸ್, ನಾವೇನು ಕುರಿ ಮೈಲಿ ರೋಗದ ಲಸಿಕೆ ಏನಿದೆ ಅದೇ ಈ ದನ ಕರುಗಳಿಗೂ ಸಹ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನು ನಾವು ವ್ಯಾಕ್ಸಿನೇಷನ್ ಸಹ ಮಾಡಬಹುದು. ಅಂದ್ರೆ ಕುರಿ ಮೈಲಿಗೆ ರೋಗಕ್ಕೆ ಹಾಕ್ತಕ್ಕಂಥ ಒಂದು ವ್ಯಾಕ್ಸಿನೇಷನ್ ಇದಕ್ಕೂ ಹಾಕಿಸ್ಬೇಕು, ಇದು ವರ್ಷದಲ್ಲಿ ಒಂದ್ಸರಿ ಹಾಕಿಸ್ಬೇಕು, ವರ್ಷಕ್ಕೆ ಒಂದ್ಸಲಿ ಹಾಕ್ಬೇಕು, ಪ್ರತಿ ವರ್ಷನೂ ಹಾಕಿಸ್ಬೇಕು, ಪ್ರತಿ ವರ್ಷ ಬೇಕಾಗಲ್ಲ, ವರ್ಷ ಆದ್ಮೇಲೆ ಪ್ರಥಮ ಬಾರಿ ವ್ಯಾಕ್ಸಿನೇಷನ್ ಆದ್ಮೇಲೆ ಮತ್ತೆ ನಾವು 3 ವರ್ಷಕ್ಕೊಂದ್ಸರಿ ಹಾಕ್ಬೇಕಾಗತ್ತೆ ಇದನ್ನ, 3 ವರ್ಷಕ್ಕೊಮ್ಮೆ ಹಾಕ್ಬೇಕಾಗತ್ತೆ. ಯಾಕಂದ್ರೆ 1 ವರ್ಷ ಮಾಡಿದ್ರೆ ಅದರ ಒಂದು ಎಫೆಕ್ಟ್ ರಿಸಲ್ಟ್ ಅಪ್ ಟು 3 ಇಯರ್ಸ್ ವರೆಗೂ ಇರುತ್ತೆ. ಒಂದೇಳೆ ಇದು ಪ್ರಾಣಿಗಳಲ್ಲಿ ವ್ಯಾಕ್ಸಿನೇಷನ್ ಹಾಕಿದಾಗ ಬಂತಪ್ಪ ಅಂತಂದ್ರೆ ಏನು ಅದಕ್ಕೆ ಚಿಕಿತ್ಸೆ ಇದೆ, ಹೇಗೆ? ಇದು ವೈರಸ್ ಕಾಯಿಲೆ ಆಗಿರೋದ್ರಿಂದ ಇದಕ್ಕೆ ಯಾವುದೇ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ. ಏನಂದ್ರೆ ನಾವು ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ವೈರಸ್ ಕಾಯಿಲೆಯಲ್ಲಿ. ಅನ್ಯ ಬ್ಯಾಕ್ಟೀರಿಯಾಗಳು ದೇಹದಲ್ಲಿ ರೋಗನಿರೋಧಕ ಶಕ್ತಿ ಕಡಿಮೆ ಆಗೋದ್ರಿಂದ ಅವು ಕಾಯಿಲೆಯನ್ನು ಉಂಟು ಮಾಡುವ ಸಂದರ್ಭ ಜಾಸ್ತಿ ಇರೋದ್ರಿಂದ ಆಂಟಿಬಯೋಟಿಕ್, ಯಾವ್ದಾದ್ರು ಆಂಟಿಬಯೋಟಿಕ್ ಅನ್ನ 5 ಡೇಸ್ ಕೊಡ್ಬೇಕು ನಾವು. ಐದು ದಿನಗಳವರೆಗೆ ಕೊಡಬೇಕು. ನಂತರ ಆ ಗಾಯಗಳು ಅಥವಾ ನಾವೇನು ಗಂಟುಗಳು ಅಂತ ಹೇಳ್ತೀವಲ್ಲ ಅದು ಒಡ್ಕೊಳ್ಳುತ್ತೆ. ಅದು ಒಡ್ಕೊಂಡು ಅದು ಉಣ್ಣಾಗಿ ತಯಾರಾಗುತ್ತೆ, ಪರಿವರ್ತನೆ ಆಗುತ್ತೆ. ಆ ಉಣ್ಣನ್ನು ನಾವು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಮಾಡಬೇಕು, ಗಾಯದ ರೀತಿ ಚಿಕಿತ್ಸೆ ಮಾಡಿ ಆ ಗಾಯಗಳನ್ನು ಬೇಗ ಒಣಗೋ ಹಾಗೆ ಅಥವಾ ಗುಣ ಆಗೋ ಹಾಗೆ ಅದನ್ನು ನೋಡ್ಕೋಬೇಕು. ಇಲ್ಲ ಅಂತಂದ್ರೆ ಅದರಿಂದ ಅದ್ರ ಮೇಲೆ ನೊಣ ಕೂತ್ಕೊಂಡು ಮತ್ತೆ ಗಾಯ ದೊಡ್ಡದಾಗಿ, ಸೊ ಈ ತರ ಎಲ್ಲ ಸೆಕೆಂಡರಿ ಕಾಂಪ್ಲಿಕೇಶನ್ಸ್ ಬಹಳ ಇರುತ್ತೆ. ಈಗ ಚರ್ಮಗಂಟು ರೋಗ ಪ್ರಾಣಿಗಳಲ್ಲಿ ಎಮ್ಮೆ ಮತ್ತು ಆಕಳುಗಳಲ್ಲಿ ಬಂದಾಗ ದೈಹಿಕವಾಗಿ ಏನು ಒಂದು ತೊಂದರೆಗಳಾಗ್ತವೆ ಅಥವಾ ಅವಕ್ಕೆ ದೈಹಿಕ ತೊಂದರೆಗಳಂತ ಹೇಳ್ಬೋದು, ಜೊತೆಗೆ ಫಿಸಿಯಾಲಜಿಕಲ್ ಅಂತ ಹೇಳ್ತೀವಿ ನಾವು, ಫಿಸಿಯಾಲಜಿಕಲ್ ಆಗಿ ಏನೇನು ಬದಲಾವಣೆಗಳು ಪ್ರಾಣಿಗಳಲ್ಲಿ ನೋಡ್ಬೋದು ನಾವು? ಪ್ರಥಮವಾಗಿ ಗಂಟು ಚರ್ಮಗಂಟು ರೋಗ ಏನಿದೆ ಇದು ಇದು ಡೈಫೇಸಿಕ್ ಫೀವರ್ ಅಂತಂದೇಳಿ ಇದು ಮಾಡುತ್ತೆ, ಅಂದರೆ ಹೈ ಟೆಂಪರೇಚರ್ ಇರುತ್ತೆ ಬಂದಾಗ, ತದನಂತರ ಅದು ಹೋಗ್ತಾ ಹೋಗ್ತಾ ಈವನ್ ಲೋ ಟೆಂಪರೇಚರ್ ಆಗ್ಬೋದು ದೇಹದಲ್ಲಿ, ಅದು ಬಿಡುವಂಥ ಟೈಮ್ನಲ್ಲಿ ಟೆಂಪರೇಚರ್ ಡೌನ್ ಆಗುತ್ತೆ. ಸೊ ಈ ಥರ ಒಂದು ಎಫೆಕ್ಟು. ನಂತರ ಗುಳ್ಳೆಗಳು ಚರ್ಮದ ಮೇಲೆ ಗಂಟುಗಳಾಗ್ತಕ್ಕಂಥದ್ದು, ಚರ್ಮಗಳ ಮೇಲೆ ಗಂಟುಗಳಾಗಿ ಅವು ಒಡ್ಕೊಳ್ಳೋದು, ಈವನ್ ಶ್ವಾಸನಾಳ ಮತ್ತು ಅನ್ನನಾಳದಲ್ಲೂ ಸಹ ಸಣ್ಣ ಸಣ್ಣ ಗಂಟುಗಳಾಗಿ ಒಡ್ಕೊಳ್ಳುತ್ತೆ, ಒಡ್ಕೊಂಡು ಅಲ್ಲಿ ಕೊಳತು, ನಂತರ ಸಿಸ್ಟಮಿಕ್ ಇನ್ಫೆಕ್ಷನ್ ಅಂತ ಏನು ಹೇಳ್ತೀವಿ ನಾವು, ಲಂಗ್ಸ್ ಇನ್ಫೆಕ್ಷನ್ ಆಗ್ಬೋದು ಅಥವಾ ಕಿಡ್ನಿಯಲ್ಲಿ ಗಂಟುಗಳಾದರೆ ಕಿಡ್ನಿ ಇನ್ಫೆಕ್ಷನ್ ಆಗ್ಬೋದು, ಕರಳಲ್ಲಿ ಇನ್ಫೆಕ್ಷನ್ ಆಗ್ಬೋದು, ಈ ಥರ ಅನೇಕ ಅಂಗಾಂಗಗಳಲ್ಲಿ ಇದು ಯಾವ ರೀತಿ ಗುಳ್ಳೆಗಳು ಎಲ್ಲಿ ಯಾವ ಅಂಗದಲ್ಲಿ ಎದ್ದೇಳುತ್ತೆ ಆ ಅಂಗಕ್ಕೆ ಸಂಬಂಧಪಟ್ಟಂಥ ಲಕ್ಷಣಗಳನ್ನು ತೋರಿಸೋದಕ್ಕೆ ಶುರು ಮಾಡುತ್ತೆ. ಸೊ ಇದರಲ್ಲಿ ಒಂದರಿಂದ ನಾವೇನು ಹೇಳ್ತೀವಿ, ಒಂದರಿಂದ 4 ವಾರ ಇನ್ಕ್ಯುಬೇಷನ್ ಪೀರಿಯಡ್ ಅಂತೀವಿ, ಅಂದರೆ ಯಾವ ರೋಗ ಬಾಧಿತ ಹಸುವನ್ನು ಕಡದಂಥ ಉಣ್ಣೆ, ಆರೋಗ್ಯವಂತ ಹಸುವನ್ನು ಕಡದ ಮೇಲೆ ರೋಗ ಉಂಟು ಮಾಡೋದಕ್ಕೆ ಕನಿಷ್ಠ 3-4 ವಾರಗಳು ಬೇಕಾಗುತ್ತೆ. ಸೊ ಇದು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಮಾರ್ಬಿಡಿಟಿ ರೇಟ್ ಅಂತ ನೋಡಿದಾಗ, ಅಂದರೆ ಹಬ್ಬುವ ಒಂದು ಸಾಮರ್ಥ್ಯವನ್ನು ನೋಡಿದಾಗ 3-85% ವರೆಗೂ ಇದೆ. ಓಹೋ, ಅಂದರೆ ಅಷ್ಟು ಯೂಸ್ ಇದು, 85% ವರೆಗೂ ಮಾರ್ಬಿಡಿಟಿ ರೇಟ್ ಇದೆ, ಅಂದರೆ ಸಾಂಕ್ರಾಮಿಕ ರೋಗವಾಗಿ ಹರಡಬಹುದು, ಫಾಸ್ಟ್ ಆಗಿ ಹೋಗುತ್ತೆ, ಅಷ್ಟು ಫಾಸ್ಟ್ ಆಗಿ ಹರಡುತ್ತೆ. ನಂತರ ನಾವು ಮರಣದ ಒಂದು ರೇಟ್ ಅನ್ನು ತಗೊಂಡಾಗ 40% ವರೆಗೂ ಇದೆ. ಮರಣದ ಪ್ರಮಾಣ ಇದೆ ಯಾವ ಮಿಶ್ರ ತಳಿ ರಾಸುಗಳಲ್ಲಿ, ನಮ್ಮ ನಾಟಿ ದನಗಳನ್ನ ತಗೊಂಡಾಗ 1-3% ಅಷ್ಟೆ. ನಾಟಿ ದನಗಳು ಬಹಳ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಇರೋದ್ರಿಂದ ಅವುಗಳಲ್ಲಿ ಮರಣದ ಪ್ರಮಾಣ ಕಡಿಮೆ, 3-4 ದಿನದಲ್ಲೇ ಗುಣ ಆಗ್ತದೆ. ಆದ್ರೆ ಮಿಶ್ರ ತಳಿ ರಾಸುಗಳಲ್ಲಿ ಅತಿ ಹೆಚ್ಚು ಕಡತಕ್ಕಂಥ ಕಾಯಿಲೆ ಇದು. ಆಮೇಲೆ ಇದನ್ನ ಈ ತರ ಒಂದು ಆರ್ಥಿಕವಾಗಿ ಹೊಡೆತ ಕೊಡೋದ್ರಿಂದ ಇದನ್ನ ನೋಟಿಫೈಬಲ್ ಡಿಸೀಸ್ ಅಂತಂದ ಹೇಳಿ ಕ್ಲಾಸಿಫೈ ಮಾಡಿದ್ದಾರೆ ಯುರೋಪಿಯನ್ ಕಂಟ್ರೀಸ್. ಸೊ ನೋಟಿಫೈಬಲ್ ಡಿಸೀಸ್ ಅಂದ್ರೆ ಇಮಿಡಿಯೇಟ್ ಎಲ್ಲಿ ಇದು ಸ್ಪ್ರೆಡ್ ಆಗುತ್ತೋ ಅಲ್ಲಿ ಇಮಿಡಿಯೇಟ್ ಸರ್ಕಾರಕ್ಕೆ ಅಲ್ಲಿನ ಒಂದು ಪಶುಪಾಲನಾ ಇಲಾಖೆ ಸಿಬ್ಬಂದಿ ಇಮಿಡಿಯೇಟ್ ವರದಿ ಕೊಡಬೇಕು. ವರದಿ ಕೊಟ್ಟ ಮೇಲೆ ಅವರು ಸೂಕ್ತ ಕ್ರಮಗಳನ್ನು ತಗೊಂತಾರೆ. ಇದನ್ನ ವ್ಯಾಕ್ಸಿನೇಷನ್ ಆಗಿರ್ಬೋದು ಅಥವಾ ಅನಿಮಲ್ ಮೂಮೆಂಟ್ ರಿಸ್ಟ್ರಿಕ್ಷನ್ ಮಾಡೋದಾಗಿರ್ಬೋದು. ಎಲ್ಲಿ ಯಾವ ಒಂದು ಪ್ರದೇಶದಲ್ಲಿ ಇದು ಪ್ರಥಮವಾಗಿ ಗುಜರಾತ್ನಲ್ಲಿ 2018 ಜುಲೈಯಲ್ಲಿ ಭಾರತದಲ್ಲಿ ಗುಜರಾತ್ನ 10 ಜಿಲ್ಲೆಗಳಲ್ಲಿ ಕಾಣಿಸ್ಕೊಳ್ತು ಈ ಕಾಯಿಲೆ ಕಾಣಿಸ್ಕೊಳ್ತು. ತದನಂತರ ಎಲ್ಲ ರಾಜ್ಯಗಳಿಗೂ ಇದು ವ್ಯಾಪಿಸ್ತು. ಸೊ ಹಾಗಾಗಿ ಎಲ್ಲ ರಾಜ್ಯಗಳಲ್ಲೂ ಸಹ ಈಗ ಇದನ್ನು ಎಲ್ಲೆಲ್ಲಿ ಕಾಯಿಲೆ ಇದೆ ಅಲ್ಲಿ ರೋಗ ಬಾಧಿತ ದನಗಳಿಗೆ ಚಿಕಿತ್ಸೆ ಕೊಡ್ತಾರೆ ಮತ್ತು ವ್ಯಾಕ್ಸಿನೇಷನ್ ಹೇಳಿ ನಾನು ಹೇಳಿದ ಹಾಗೆ ಶೀಪಾಕ್ಸ್ ವ್ಯಾಕ್ಸಿನ್ ಮಾಡಿದ್ದೀವಿ. ಶೀಪಾಕ್ಸ್ ವ್ಯಾಕ್ಸಿನ್ ಈವನ್ ನಮ್ಮ ಡೈರಿ ಫಾರ್ಮಲ್ಲೂ ನಾವು ಶೀಪಾಕ್ಸ್ ವ್ಯಾಕ್ಸಿನ್ ಮಾಡಿ ಕಂಟ್ರೋಲಿಗೆ ತಂದಿದ್ದೀವಿ ಈ ಕಾಯಿಲೆಯನ್ನು. ಬಟ್ ಗರ್ಭಪಾತ ಆಗ್ತಕ್ಕಂಥದ್ದು ಬಹಳ ಶೋಚನೀಯ ಒಂದು ಸ್ಥಿತಿ ಇದು. ಅಂದ್ರೆ ಗರ್ಭಧರಿಸಿದಂತ ದನಗಳಿಗೆ ಏನಾದರೂ ಈ ರೋಗ ಬಂತು ಅಂದ್ರೆ ಗರ್ಭಪಾತವಾಗುತ್ತೆ. ಗರ್ಭಪಾತ ಆದ್ಮೇಲೆ ಸುಧಾರಿಸ್ಕೊಳ್ಳೋದಕ್ಕೆ ಕನಿಷ್ಠ 6 ತಿಂಗಳು ಬೇಕು. ಮಿಶ್ರತಳಿ ರಾಸುಗಳು ಅಷ್ಟು ಚಿಕಿತ್ಸೆ ಕೊಡಬೇಕಾಗುತ್ತೆ. ಕೊಟ್ಟ ಮೇಲೂ ಸಹ ಶಾಶ್ವತ ಅಥವಾ ತಾತ್ಕಾಲಿಕ ಬಂಜತನ ಉಂಟಾಗುತ್ತೆ. ಇದು ಬಹಳನೇ ಇಂಪಾರ್ಟೆಂಟ್. ಅಂದ್ರೆ ಯಾವುದೇ ಒಂದು ಕರು ಹಾಕದ ಹಾಗೆ, ಹಾಲು ಕೊಡದ ಹಾಗೆ ದನಗಳನ್ನು ಸಾಕಾಣಿಕೆ ಮಾಡಬೇಕು ಅಂತ ಆರ್ಥಿಕವಾಗಿ ಅದು ಉಪಯೋಗಕ್ಕೆ ಬಾರದಾಗೆ ಆಗಿಬಿಡುತ್ತೆ. ಹಾಗಾಗಿ ಇದನ್ನ ತೀವ್ರತರನಾದ ಒಂದು ಪರಿಣಾಮ ಉಂಟು ಮಾಡೋದ್ರಿಂದ ಇದು ನೋಟಿಫೈಬಲ್ ಡಿಸೀಸ್ ಅಂತ ಹೇಳಿ ಇದನ್ನ ಡಿಸೈಡ್ ಮಾಡಿದ್ದಾರೆ. ಜಸ್ಟ್ ಲೈಕ್ ಕೋವಿಡ್ ಮರಣಾಂತಿಕ ಕಾಯಿಲೆ, ಮಾರಣಾಂತಿಕ ಕಾಯಿಲೆ ಆರ್ಥಿಕವಾಗಿ ನಷ್ಟವನ್ನು ಉಂಟುಮಾಡುತ್ತದೆ. ಮಿಶ್ರ ತಳಿಗಳಲ್ಲಿ ಇದು ಮಾರಣಾಂತಿಕ ಕಾಯಿಲೆ. ಹೇಗೆ ಇದನ್ನ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದಕ್ಕೆ ಲಕ್ಷಣ ಗುಳ್ಳೆಗಳು ಕಂಡು ಬರ್ತಿರ್ತಾವ, ರೈತರು ಇಮ್ಮಿಡಿಯೇಟ್ ಆಗಿ ಅದನ್ನು ಕಂಡುಹಿಡ್ಕೊಂಡು ಏನಾದರೂ ಅದಕ್ಕೆ ಚಿಕಿತ್ಸೆಯನ್ನು ಕೊಡಬೇಕು ಪ್ರಾರಂಭ ಮಾಡಬೇಕಾದ್ರೆ ಹೇಗೆ ಕಂಡುಹಿಡಬೇಕು ರೈತರದನ್ನ? ಈ ಕಾಯಿಲೆ ಬಂದಾಗ ಅತಿ ಹೆಚ್ಚು ಜ್ವರ ಇರುತ್ತೆ, 104-105 ಡಿಗ್ರಿ ಸೆಂಟಿಗ್ರೇಡ್ ಜ್ವರ ಇರುತ್ತೆ. ತದನಂತರ 2-3 ದಿನದಲ್ಲಿ ಲಕ್ಷಣಗಳು ಮೇವು ತಿಂದೇ ಇರೋದು ಅಂತ ಹೇಳಿದ್ರೆ ಮೇವು ಬಿಡ್ತವೆ, ಹಾಲು ಸಂಪೂರ್ಣ ಕಡಿಮೆ ಆಗುತ್ತೆ. ನಂತರ ಗುಳ್ಳೆಗಳು ಹೇಳೋದಕ್ಕೆ ಶುರುವಾಗುತ್ತೆ. ಚರ್ಮದ ಮೇಲೆ ಎಲ್ಲ ಪೂರ್ತಿ ಚರ್ಮ, ಆ ಒಂದು ರೋಗ ಬಾಧಿತ ಹಸು ಅಥವಾ ಕರುವನ್ನು ನೋಡಿದಾಗ ಬಹಳ ವಿಕಾರವಾಗಿ ಕಾಣುತ್ತೆ. ಅಷ್ಟು ತುಂಬಾ ಗುಳ್ಳೆಗಳಾಗಿರುತ್ತೆ. ಅಷ್ಟು ತೀವ್ರ ಸ್ವರೂಪದ ಒಂದು ಕಾಯಿಲೆ ಅಂತ ಹೇಳ್ಬೋದು. 5-6 ದಿನ ಇದು ಬಾಧಿಸುತ್ತೆ. ಕರೆಕ್ಟ್ ಆಗಿ ಚಿಕಿತ್ಸೆಯನ್ನ ನಾವು ಮಾಡಿದ್ರೆ ಅದು ಗುಣ ಆಗುತ್ತೆ. ಈ ಗಂಟು ಏನನ್ನ ಒಡ್ಕೊಂಡು ಉಣ್ಣಾಯ್ತು ಅಂತ ಅಂದ್ರೆ ಅದನ್ನು ನಾವು 5% ಸೋಡಿಯಂ ಬೈಕಾರ್ಬೊನೇಟ್ ಸೊಲ್ಯೂಷನ್ ಅಂತ ಹೇಳ್ತೀವಿ, ಅಡಿಗೆ ಸೋಡವನ್ನು ದ್ರಾವಣ 5% ದ್ರಾವಣ ಮಾಡಿಕೊಂಡು ಅದನ್ನು ಅದರಲ್ಲಿ ನಾವು ವಾಶ್ ಮಾಡಬೇಕು, ಉಂಡನ್ನು ತೊಳೆದ್ಬಿಟ್ಟು ವಾಶ್ ಮಾಡಿ ಅದಕ್ಕೆ ನಂತರ ಆಂಟಿಬಯೋಟಿಕ್ ಕ್ರೀಮ್ಸ್ ಅಥವಾ ಈ ಫ್ಲೈ ರಿಪ್ಲೆಂಟ್ ಕ್ರೀಮ್ಸನ್ನು ಯೂಸ್ ಮಾಡಿ ಅದನ್ನು ಗುಣಪಡಿಸ್ಕೋಬೇಕಾಗತ್ತೆ. ಹೇಗೆ ನಮ್ಮ ಜಿಲ್ಲೆಯಲ್ಲಿ ಈ ರೋಗ ಯಾವಾಗಿಂದ ಪ್ರಾರಂಭವಾಗಿದೆ, ಹೇಗೆ ನಮ್ಮ ಸದ್ಯದ ಪರಿಸ್ಥಿತಿಯಲ್ಲಿ ಏನಾದರೂ ಇದೆಯಂತೀರಾ ರೋಗ ಹೇಗೆ? ಈಗ ಸದ್ಯ ರಾಯಚೂರಿನಲ್ಲಿ ಇಲ್ಲ, ಎಲ್ಲೂ ಕಂಡು ಬರ್ತಾ ಇಲ್ಲ. ಸೊ ಪ್ರಥಮವಾಗಿ 2018 ಜುಲೈಯಲ್ಲಿ ಕರ್ನಾಟಕದಲ್ಲಿ ಕೇಸಸ್ ಸಾಕಷ್ಟು ಲಂಪಿ ಸ್ಕಿನ್ ಡಿಸೀಸ್ ಅಥವಾ ಚರ್ಮಗಂಟು ರೋಗದ ಕೇಸ್ಗಳನ್ನು ನಾವು ನೋಡಿದ್ವಿ ಸಾಕಷ್ಟು ಎಲ್ಲ ಹಳ್ಳಿಗಳಲ್ಲೂ ಎಲ್ಲ ಜಾನುವಾರುಗಳಿಗೂ. ಆದರೆ ಎಮ್ಮೆಗಳಲ್ಲಿ ಇದರ ಒಂದು ಆವಳಿ ಕಡಿಮೆ, ಎಮ್ಮೆಗಳೆಲ್ಲ ನೋಡಿಲ್ಲ, ಆಕಳುಗಳಲ್ಲಿ ಜಾಸ್ತಿ, ಹಸುಗಳಲ್ಲಿ, ಮಿಶ್ರತಳಿ ಹಸುಗಳಲ್ಲಿ, ಕರುಗಳಲ್ಲಿ ಮತ್ತು ಓರಿಗಳಲ್ಲಿ, ಆಮೇಲೆ ಹಸುಗಳಲ್ಲಿ, ನಾಟಿ ಹಸುಗಳಲ್ಲೂ ಸಹ ಈ ಕಾಯಿಲೆ ಕಂಡು ಬಂತು. ಆದರೆ ಎಮ್ಮೆಗಳಲ್ಲಿ ಬಹಳ ವಿರಳ. ಯಾಕೆ ಎಮ್ಮೆಗಳಲ್ಲಿ? ಅದಕ್ಕೆ ಕಾರಣ ರೋಗ ನಿರೋಧಕ ಶಕ್ತಿ ಇರ್ಬೋದು. ಓಹೋ, ಎಮ್ಮೆಗಳಲ್ಲಿ ಇರತಕ್ಕಂಥ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಬೋದು, ಅದು ಒಂದು ಕಾರಣ ಅನಿಸ್ಬೋದು. ಅದು ಬಿಟ್ಟಂತೆ ಈ ಹಸುಗಳೇನಿದಾವೆ ಇವುಗಳಲ್ಲಿ ಸಾಮಾನ್ಯವಾಗಿ ನಾವು ಎಮ್ಮೆಗೆ ಹೋಲಿಕೆ ಮಾಡಿ ನೋಡಿದಾಗ ಹಸುಗಳು ಸ್ವಲ್ಪ ರೋಗ ನಿರೋಧಕ ಶಕ್ತಿ ಕಡಿಮೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಹಸುಗಳಲ್ಲಿ ಜಾಸ್ತಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಕಾಯಿಲೆ ನಮ್ಮ ಡೈರಿ ಫಾರ್ಮ್ ಅಲ್ಲೇ ತಗೊಂಡಾಗ 10 ಹಸುಗಳಿಗೆ ಬಂತು, ನಮ್ಮಲ್ಲಿ 10 ಎಮ್ಮೆ ಇದಾವೆ, ಒಂದು ಎಮ್ಮೆಗೂ ಬರಲಿಲ್ಲ, ಒಂದು ಎಮ್ಮೆಗೂ ಬರಲಿಲ್ಲ. ಅದೇ ಆಶ್ಚರ್ಯವಾದಂತ ಸಂಗತಿ ಅಂದ್ರೆ ಇದು ಎಮ್ಮೆಗಳಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದೆ ಅಂತ ಅನ್ಸುತ್ತೆ. ನಾವು ಈ ಲಂಪಿ ಸ್ಕಿನ್ ಡಿಸೀಸ್ಗೆ ನಾವು ನೋಡಿದಾಗ ರೋಗ ನಿರೋಧಕ ಶಕ್ತಿ ಎಮ್ಮೆಗಳಲ್ಲಿ ಚೆನ್ನಾಗಿ ಅಂತ ಅನ್ಸುತ್ತೆ. ಇವನ್ ನಾವು ಸಾಕಷ್ಟು ಹಳ್ಳಿಗಳಲ್ಲಿ ಕ್ಯಾಂಪ್ಗಳನ್ನ ಮಾಡಿದೀವಿ, ಅಲ್ಲೂ ಸಹ ನೋಡಿದಾಗ ಅಲ್ಲಿ ಎಲ್ಲವೂ ಬಂದಿದ್ದು ಹಸುಗಳು ಮತ್ತು ಓರಿಗಳು, ಕರುಗಳು, ಮಿಶ್ರತಳಿ ಹಸುಗಳೇ. ಯಾವ ಎಮ್ಮೆಗಳನ್ನು ನಾವು ಕೇಸ್ ಟ್ರೀಟ್ ಮಾಡಿಲ್ಲ ಇಲ್ಲಿಯವರೆಗೆ. ಅಂದ್ರೆ ಮುಖ್ಯವಾಗಿ ಇಲ್ಲಿ ಜಾನುವಾರು ಸಾಕಾಣಿಕೆದಾರರು ಪ್ರತಿ 3 ವರ್ಷಕ್ಕೊಮ್ಮೆ ಲಸಿಕೆಯನ್ನ ಕಡ್ಡಾಯವಾಗಿ ಲಂಪಿ ಸ್ಕಿನ್ ಅಥವಾ ಚರ್ಮಗಂಟು ರೋಗದ ವಿರುದ್ಧ ಲಸಿಕೆಯನ್ನು ಹಾಕಿಸ್ಕೋಬೇಕು. ನಮ್ಮ ಭಾರತದಲ್ಲಿ LST ಅಂದ್ರೆ ಈ ಚರ್ಮಗಂಟು ರೋಗಕ್ಕಂತಂದೆ ಲಸಿಕೆ ಇಲ್ಲ, ಈಗ ಆಲ್ರೆಡಿ ಕುರಿ ಮೈಲಿಗೆ ನಮ್ಮಲ್ಲಿ ಲಸಿಕೆ ಇದೆ, ಮೈಲಿಗೆ ರೋಗ ಸಿಪಾಕ್ಸ್. ಸೊ ಅದೇ ಲಸಿಕೆಯನ್ನ ಜಾನುವಾರುಗಳಲ್ಲೂ, ದನಗಳಲ್ಲೂ ಸಹ, ಎಮ್ಮೆಗಳಲ್ಲೂ ಬಳಸಬಹುದು ಅಂತ ಹೇಳಿ ಲಿಟರೇಚರ್ ಹೇಳುತ್ತೆ, ಬುಕ್ಸ್ ಅಲ್ಲಿ ಮೆನ್ಷನ್ ಇದೆ. ಏನ್ ಹೇಳಿಕ್ ಇಷ್ಟಪಡ್ತೀರಿ ಜಾನುವಾರು ಸಾಕಾಣಿಕೆದಾರರಿಗೆ? ಎಮ್ಮೆಯಲ್ಲಿ ತಾವು ಬರೋದಿಲ್ಲ, ಇದು ಜಾಸ್ತಿ ಆಕಳುಗಳಲ್ಲಿ, ವಿಶೇಷವಾಗಿ ಏನು ಈ HF ಇರಬಹುದು ಅವುಗಳಲ್ಲಿ ಜಾಸ್ತಿ ಬರತಕ್ಕಂತ ವಿಚಾರ ಹೇಳಿದ್ರೆ ಆಕಳುಗಳಲ್ಲಿ ಚರ್ಮಗಂಟು ರೋಗ, ಏನು ಒಂದು ರೈತರಿಗೆ ಸಲಹೆ ಸೂಚನೆಗಳನ್ನು? ಈ ಕಾಯಿಲೆ ಬಂದ ತಕ್ಷಣನೇ ರೈತರು ಏನ್ ಮಾಡಬೇಕು, ಪ್ರಥಮವಾಗಿ ಪಶುವೈದ್ಯರನ್ನ ಭೇಟಿಯಾಗಿ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಮಾಡಿಸ್ಬೇಕು. ಮಿಶ್ರತಳಿ ಹಸುಗಳ ಸಾಕಾಣಿಕೆ ಮಾಡತಕ್ಕಂಥ ರೈತರು ಅದರ ಹಸುಗಳು ಮತ್ತು ಕರುಗಳಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಆದಷ್ಟು ಬೇಗ ಕೊಡಿಸ್ಬೇಕು. ಒಂದಕ್ಕೆ ಕಂಡು ಬಂತಂದ್ರೆ ಸೆಪರೇಟ್ ಆಗಿಡಬೇಕು. ಮಸ್ಕ್ಯೂಟೋ ನೋಟ್ ಅಥವಾ ಏನನ್ನ ಹಾಕಿ ಅಲ್ಲಿಂದ ನೊಣ ಆಗಲಿ, ಸೊಳ್ಳೆ ಆಗಲಿ, ಉಣ್ಣೆ ಆಗಲಿ ಬೇರೆ ಕಡೆ ಬರದೆ ಹೋಗಬಾರ್ದು. ಈ ಕಾಯಿಲೆ ನೇರವಾಗಿ ಹರಡುತ್ತೆ, ಈವನ್ ಕಲುಷಿತ ಆಹಾರ ಮತ್ತು ನೀರಿನ ಮುಖಾಂತರನು ಬರುತ್ತೆ. ಆಮೇಲೆ ಈ ಕಾಯಿಲೆ ಬಂದಂತ ಓರಿಯನ್ನ ನಾವು ಹಸುಗಳಿಗೆ ಬೆದೆಯ ಸಂದರ್ಭದಲ್ಲಿ, ನೈಸರ್ಗಿಕ ಬೆದೆಯ ಸಂದರ್ಭದಲ್ಲಿ ಬಿಟ್ಟಾಗ ಅದಕ್ಕೂ ಸಹ ಬರುವಂತ ಸಂದರ್ಭ ಇರುತ್ತೆ. ಸೊ ಹೀಗಾಗಿ ಇದನ್ನ ಹರಡತಕ್ಕಂಥ ವಿಧಾನಗಳು ಬಹಳ ಇದಾವೆ. ಹಾಗಾಗಿ ಐಸೋಲೇಷನ್, ರೋಗ ಬಾಧಿತ ಹಸು ಅಥವಾ ಎಮ್ಮೆಯನ್ನ ನಾವು ಐಸೋಲೇಷನ್ ಮಾಡಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಸಾಕಷ್ಟು ನಾವು ಇದನ್ನ ಕಂಟ್ರೋಲ್ ಮಾಡಬಹುದು, ನಿಯಂತ್ರಣದಲ್ಲಿ ಇಡಬಹುದು ಈ ಕಾಯಿಲೆಯನ್ನು. ಇದು ಪ್ರಥಮವಾಗಿ ಆಫ್ರಿಕನ್ ಕಂಟ್ರಿಯಲ್ಲಿ ಕಂಡು ಬಂತು ಈ ಕಾಯಿಲೆ 1929 ಜಾಂಬಿಯಾದಲ್ಲಿ. ತದನಂತರ ಇಸ್ರೇಲಿಗೆ ಬಂತು 1980, 1988 ಈಜಿಪ್ಟಿಗೆ ಬಂತು, ನಂತರ ಸೌದಿ ಅರೇಬಿಯನ್ ಕಂಟ್ರೀಸ್ಗೆಲ್ಲ ಬಂತು, ನಂತರ ಇಂಗ್ಲೆಂಡ್, ಈವನ್ ಇಂಡಿಯಾದಲ್ಲೂ ಕಾಣಿಸ್ಕೊಳ್ತು ಏಷ್ಯನ್ ಕಂಟ್ರೀಸ್. ಅಂದ್ರೆ ಇದನ್ನ ಇಲ್ಲಿವರೆಗೆ ನಿರ್ಮೂಲನೆ ಮಾಡ್ಲಿಕ್ಕಾಗಿಲ್ಲ. ಅದಕ್ಕೆ ಇದನ್ನ ಪ್ಯಾಂಡಮಿಕ್ ಡಿಸೀಸ್ ಅಂತಂದ ಹೇಳಿ ಡಿಕ್ಲೇರ್ ಮಾಡಿದರೆ ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಅನಿಮಲ್ ಹೆಲ್ತ್, OIE. ಸೊ ಅದ್ರ ಪ್ರಕಾರ ಇದು ನೋಟಿಫೈಬಲ್ ಡಿಸೀಸ್ ಅಂತಂದು ಡಿಕ್ಲೇರ್ ಮಾಡಿದ್ದಾರೆ. ಆರ್ಥಿಕವಾಗಿ ಸಾಕಷ್ಟು ನಷ್ಟವನ್ನ ಕೊಡೋದ್ರಿಂದ ಸೊ ಇದನ್ನ ನಿಯಂತ್ರಣದಲ್ಲಿಡೋದಕ್ಕೆ ಸರ್ಕಾರದ ಗಮನಕ್ಕೆ ನಾವು ಆದಷ್ಟು ಬೇಗ ತರಬೇಕು. ರೋಗ ಬಾಧಿತ ಪ್ರದೇಶದಿಂದ 3 ಕಿಲೋಮೀಟರ್ ವರೆಗೆ ರಕ್ಷಣಾ ವಲಯ ಅಂತ ಹೇಳಿ ಇದು ಮಾಡ್ತಾರೆ, ಇದನ್ನ ಜೋನ್ ಗುರುತು ಮಾಡ್ತಾರೆ. ಅದಾದ ನಂತರ ಅಲ್ಲಿಂದ 10 ಕಿಲೋಮೀಟರ್ ವರೆಗೆ ಕಣ್ಗಾವಲು ವಲಯ ಅಂತ ಇದನ್ನ ಗುರುತು ಮಾಡ್ತಾರೆ. ಅಲ್ಲಿ ಅನಿಮಲ್ ಮೂವ್ಮೆಂಟ್ ರಿಸ್ಟ್ರಿಕ್ಷನ್ ಮಾಡ್ತಾರೆ, ವ್ಯಾಕ್ಸಿನೇಷನ್ ಮಾಡ್ತಾರೆ. ಈ ರಕ್ಷಣಾ ವಲಯದಲ್ಲಿ ಏನಿದೆ ಇದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ, ಪರ್ಮನೆಂಟ್ ಟ್ರೀಟ್ಮೆಂಟ್ ಇಲ್ಲ. ಹಾಗಾಗಿ ರೋಗ ಬಾಧಿತ ಹಸುಗಳನ್ನ ಮೂವ್ಮೆಂಟ್ ಅನ್ನ ರಿಸ್ಟ್ರಿಕ್ಷನ್ ಮಾಡೋದು ಅಷ್ಟೇ ದೊಡ್ಡ ಇದು. ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಸ್ಲಾಟರ್ ಮಾಡ್ತಾರೆ, ವಧಾಗಾರಕ್ಕೆ ಕಳಿಸ್ತಾರೆ. ಅದ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರತಕ್ಕಂಥ ಹಸುಗಳು ಮತ್ತೆ ಬಂದಿರತಕ್ಕಂಥ ಹಸುಗಳು ಎರಡನ್ನು ಸಹ ಅವರು ವಧಾಗಾರಕ್ಕೆ ಕಳಿಸ್ತಾರೆ. ಅಂದ್ರೆ ಇದು ಚರ್ಮಗಂಟು ರೋಗ ಪ್ರಾಣಿಗಳಿಂದ ಏನು ಮನುಷ್ಯರಿಗೆ ಏನು ಬರೋ ಸಾಧ್ಯತೆ ಇಲ್ಲ? ಬರೋದಿಲ್ಲ. ಒಳ್ಳೇದು ಡಾಕ್ಟರ್ ಶ್ರೀಧರ್ ಅವರ, ಇದುವರೆಗೂ ಈ ಚರ್ಮಗಂಟು ರೋಗ ಅಂದ್ರೆ ಏನು, ಲಕ್ಷಣಗಳು ಹೇಗೆ, ಇದರ ನಿಯಂತ್ರಣ ಮಾಡತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಜೊತೆಗೆ ಇದು ಮರಣಾಂತಿಕ ಕಾಯಿಲೆ, ಜೊತೆಗೆ ಸಾಕಷ್ಟು ಹೈನುರಾಸುಗಳಲ್ಲಿ ವಿಶೇಷವಾಗಿ ಹಾನಿಯನ್ನ ಮಾಡ್ತಕ್ಕಂಥದ್ದು, ಬಂತಪ್ಪ ಅಂತಂದ್ರೆ ಕಂದು ಹಾಕೋದಿರ್ಬೋದು ಅಥವಾ ಪ್ರಾಣಿಗಳು ಹಾಲು ಇಳುವರ ಕಡಿಮೆಯಾಗಿ ಪರ್ಮನೆಂಟ್ ಆಗಿ ಬಂಜಿ ಆಗುವ ಸಾಧ್ಯತೆ ಇರ್ತಾವಂತಕ್ಕಂಥ ವಿಚಾರ ಹೇಳಿದ್ರೆ, ಈ ಒಂದು ವಿಚಾರವನ್ನ ರೈತ ಬಾಂಧವರು, ವಿಶೇಷವಾಗಿ ಆಕಳು ಸಾಕಾಣಿಕೆದಾರರು, ಏನು ತಾವು ಮಿಶ್ರ ತಳಿ ಹಸುಗಳನ್ನ ಸಾಕಾಣಿಕೆ ಮಾಡ್ತಿದ್ರೆ ಹೆಚ್ಚಾಗಿ ಬರ್ತಾ ಇರತ್ತೆ ಚರ್ಮಗಂಟು ರೋಗ, ಇದ್ರ ಬಗ್ಗೆ ರೈತರು ಜಾಗೃತಿಯನ್ನು ವಹಿಸಲಿ, ನೀವು ಹೇಳಿದಂಥ ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಜಾನುವಾರುಗಳಲ್ಲಿ ಚರ್ಮಗಂಟು ರೋಗ ಮತ್ತು ಅದರ ನಿರ್ವಹಣೆ ಕುರಿತು